ಹಗಲು ರಾತ್ರಿ ಬರೀ ಗೊಬ್ಬರ ಚಿಂತನೆ ಮಾಡ್ತು. ಹುಟ್ಟಿಸಿ ದೇವ್ರು ಹುಲ್ಲು ಮೇಯಿಸೋದಿಲ್ಲ. ಸುಮ್ಮಿರು, ಇನ್ನೊಂದು ತಾಸು ಮಕ್ಕೊಂಡೆದ್ದು ನೀರಿಗೆ ಹಾಕಿ ನೀರು ಕಾದ ಮ್ಯಾಗ ನಾ ಎಲ್ಲ ಎಬ್ಬಿಸ್ತೀನಿ ಅಂತ. ಈಗ ಮಕ್ಕೋ, ನಮ್ಮ ಊರಿಗೆ ಬಸ್ ಬರೋದ ಆರ ಮೇಲೆ. ಬಸ್ಸಿನ ದಾರಿ ನಾ ಕಾಯಂಗಿಲ್ಲ. ಮ್ಯಾನಂಕೇರಿ ಪಟೇಲ, ಭೀಮಣ್ಣ, ತಿಪ್ಪಣ್ಣ ಹಿಂಗ ಎಲ್ಲಾರೂ ಕೂಡಿ ಜೀಪ್ ತಗೊಂಡು ಹೋಗುವಂತ ರಾತ್ರಿನೇ ಮಾತಾಡ್ಕೊಂಡಿವಿ. ಹೇಳ ಹೇಳ, ಜಲ್ದಿ ಹೇಳ. ಏನ್ ಹಿರಿಯ, ಆರಾಮಾಗಿ ನಿದ್ದೆ ಮಾಡ್ಲಿಕ್ಕೂ ಬಿಡಂಗಿಲ್ಲ ನೋಡ. ನಾ ಊರಿಗೆ ಹೋದ್ಮೇಲೆ ಮಕ್ಕೊಳಕತ್ತಿ. ಈಗ ಹೇಳ, ನಾಲ್ಕು ರೊಟ್ಟಿ ಮಾಡಿ ಬುತ್ತಿ ಕಟ್ಟು. ಕಂಡಾಪಟ್ಟಿ ಪಾಳಿ ಇರ್ತದ, ಗೊತ್ತದ ನಿನಗ? ಏಟ ಹೊತ್ತಾಗ್ತದೇನೋ ಬರುದು. ಸರಿ ಬಿಡು, ನಾ ನೀರ್ ಕಾಸಿ ರೊಟ್ಟಿ ಮಾಡ್ತೀನಿ ಅಂತ. ನೀ ಹಿಂಡಿ ಕಸ ಮಾಡ ಮತ್ತೆ. ಆಯ್ತಾಯ್ತು, ನಾ ಎಲ್ಲ ಮಾಡ್ತೀನಿ. ಅತ್ತ ಮೊದಲ ಕರ ಬಿಟ್ಟು ಹಾಲು ಹಿಡ್ಕೊಂಡು ತಾ, ಚಾ ಮಾಡ್ತೀನಿ ಅಂತ. ಗಂಗಿ, ಮಕ್ಕಳ ಮುಂದೆ ಮಗ ನಸಿಕ್ನಾಗ ಎಬ್ಬಿಸು ಅಂತ ಹೇಳಿ ಹೇಳಿದ್ನಲ್ಲ. ಹಾ ಹೌದು ಹೌದು, ಪರೀಕ್ಷಾವ ನಸಿಕ್ನಾಗ ಎಬ್ಬಿಸು ಅಂತ ಹೇಳಿದ್ದ. ಚಲೋ ನೆಪ್ ಮಾಡಿದ್ ನೋಡು. ರಾಮಯ್ಯ, ಮಗ ರಾಮ ಹೇಳ, ಮಗ ಹೇಳ್ತೀನವ ನಸಿಕೆಗೆ ಎಬ್ಬಿಸ ಅಂತ ಹೇಳಿದ್ದಿ. ಏ, ನಿಮ್ಮಪ್ಪನು ಎದ್ದು ಹೆಂಡಿ ಕಸ ಮಾಡಿ ಕಲಬುರಗಿ ಹೋಗಿ ಗೊಬ್ಬರ ತರ್ತಾನಂತೆ. ಏ ಮಗ, ಏ ಹೇಳ್ತೀನವ. ಹಿರಿಯ, ಈಗ ತಗೋ ಬುತ್ತಿಯಾಗ ಗಟ್ಟ ಬ್ಯಾಳಿ ಮತ್ತ ಕಾರಳ ಹಿಂಡಿ ಹಾಕಿ ನೋಡು. ಊಟ ಮಾಡಿ ಬುತ್ತಿ ಪಡ ಅಲ್ಲೇ ಒಗದ್ ಬರಬೇಡ, ಅದನ್ನ ಹೊಳಿ ತಗೊಂಡ್ ಬಾ. ತರ್ತೀನಿ ತರ್ತೀನಿ. ಇನ್ನ ನಾ ಹೋಗಿ ಬರ್ಲ. ಆಗ ಜೀಪ್ ಇಲ್ಲಿಗೆ ಬಂತು ನೋಡು. ನಾ ಹೇಳಿದ್ದಿಲ್ಲ, ನಾ ಹೋಗಿ ಬರ್ತೀನಿ. ಏ ರಾಮು, ಏನಪ್ಪ? ನಾ ಹೋಗಿ ಬರ್ತೀನಿ, ಸಂಜಕ್ ಬರ್ತೀನಿ ಅಂತ. ಚಂದ ಓದಿ ಮುಂದ ದೊಡ್ಡ ರೈತ ಆಗ್ಬೇಕು ನೋಡು. ಕಲಿತ ರೈತ ಈ ದೇಶದ ಭಾಗ್ಯ ವಿಧಾತ ಅನ್ನೋದು ಗೊತ್ತಿರ್ಲಿ ನಿನಗ. ಆಯ್ತಪ್ಪ. ಮತ್ತ ಅಪ್ಪ ಅಪ್ಪ, ನಂಗೊಂದ್ ಚಲೋ ಪೆನ್ ತಗೊಂಡ್ ಬರಪ್ಪ. ತರ್ತೀನಿ ತರ್ತೀನಿ. ಅವ್ವ ಅವ್ವ, ನಾ ಸಾಲಿಗೆ ಹೋಗಿ ಬರ್ತೀನ. ಪರೀಕ್ಷೆ ಅದ ಅಂದಿದ್ದಲ್ಲ. ಹಾ ಅವ್ವ, ಅದ ಎಲ್ಲ ಪ್ರಶ್ನೆಕ್ಕ ಉತ್ತರ ಗಟ್ಟಿ ಮಾಡಿ ಇಲ್ಲ. ಹೌನವ್ವ, ಹ್ಞೂ ಗಟ್ಟಿ ಮಾಡೀನಿ. ಚಲೋ ಹೊತ್ನಾಗ ಬರಿ ಏನ. ನಾನು ಆಟ ಸಂಘದ ಕಡೆ ಹೋಗಿ ಬರ್ತೀನಂತ. ಇವತ್ತು ಮಧ್ಯಾಹ್ನ ಗೊಬ್ಬರ ಬೀಜದ ಬಗ್ಗೆ ತಿಳಿಸ್ಲಿಕ್ಕೆ ಕಲಬುರಗಿಲಿಂದ ಆಫೀಸರ್ ಬರಕತ್ಯಾರ. ನಾ ಬರದ್ ಒಂದ್ ತಾಸ ತಡ ಆದ್ರೂ ನೀ ಸಾಲಿಂಗ್ ಬಂದು ಓದ್ಕೋತ ಕುಂದ್ರ ಮಗ. ಆಯ್ತವ್ವ, ನಾ ಹೋಗಿ ಬರ್ತೀನಿ ನೋಡ. ಹಾ ಹೋಗಿ ಬಾ ಮಗ, ಹೋಗಿ ಬಾ. ಎದ್ದೇಳು ನೀನು ಸಾವಯವವು ಕರೆಯುತ್ತಿಹದು ಸಾವಯವವು ಕರೆಯುತ್ತಿಹದು ರೈತನೆಯ ಕೇಳು ಈಗ ರೈತನೆಯ ಕೇಳು ಈಗ ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು ಪರಿಸರವೆಲ್ಲ ಹಾಳು ಪರಿಸರವೆಲ್ಲ ಹಾಳು ಪರಿಸರವೆಲ್ಲ ಹಾಳು. ನಾಳೆ ಇಂಗ್ಲಿಷ್ ಪೇಪರ್ ಅದಪ್ಪ ಓದ್ಬೇಕಲ್ಲ. ಈಗ ಇಂಗ್ಲಿಷ್ ಶಬ್ದ ಕಟ್ ಮಾಡ್ತೀನಿ. ಡಿ ಐ ಎಫ್ ಎಫ್ ಐ ಸಿ ಯು ಐ ಟಿ ಡಿಫಿಕಲ್ಟ್ ಡಿಫಿಕಲ್ಟ್ ಅಂದ್ರೆ ಕಠಿಣ. ಏನಪ್ಪ ನಿಮ್ಮ ಇಲ್ಲನ ಇಲ್ಲಪ್ಪ ಎನ್ ಏನಂದ್ರೆ ಋತು. ಬಾಯಿ ಮುಚ್ಚಿಕೊಂಡ ಯಾಕೆ ಗಡಗಡ ಒದರಾಗತ್ತಿದೆ? ಇಲ್ಲಪ್ಪ ನಾಳೆ ನನ್ ಪರಿಚಯ ವಾ. ಎಫ್ ಇ ಆರ್ ಟಿ ಆರ್ ಜೆಡ್ ಡಿ ಆರ್ ಅಲ್ಲಿ ಕುಂತನ ದುಕಾನಕಾಯಿ ಇಲ್ಲ. ಫರ್ಟಿಲೈಸರ್ ಅಂದ್ರೆ ಎಲ್ಲಿ ಹೋಗಿದ್ದೆಟತನ ಸಿ ಯು ಚಂಜಿತನ ಹಂಗೆ ತಿರುಗಾಡುದ ಏನು ಯು ಆರ್ ಇ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಂದ್ರೆ ಕೃಷಿ. ಹಿಂಗ್ಯಾಕ್ ಸಿಟಿಗೆ ಬರಾಕತ್ತಿ ಯು ಎಲ್ ಗೊಬ್ಬರ ಸಿಗ್ಲಿಲ್ಲೇನು? ಹ್ಮ್ ದೌಡೆದು ರೊಟ್ಟಿ ಬುತ್ತಿ ಮಾಡಿ ಕಳಿಸಿದ್ ನೋಡ ಬಾಳ ಗೊಬ್ಬರ ಹೆಂಗ್ ಸಿಗುದಿಲ್ಲ ಉಳುಮೆ. ಏ ಮಗನ ಅವಾಗಿಂದ ಹೇಳಾಗತ್ತಿ ನಿನಗ ಒದ್ರ ಬೇಡ ಅಂತ ಹೇಳಿ. ಇಲ್ಲ ಇಲ್ಲ ಪರೀಕ್ಷೆ ನಾಲ್ಕು ಬಿಗಿತಿ ನೋಡ್ಬತ್ತಿಲ್ಲ ಅಂದ್ರ ಅಯ್ಯ ಏನಾಗಿದ್ ನಿನಗೆ ಇವತ್ತ ಕೂಸಿಗೆ ಸಾಲದ ಪರೀಕ್ಷೆ ಅವ ತನ್ನಷ್ಟಕ್ಕೆ ತಾ ಓದ್ಕೊಲಿಕತ್ತಾನ ನಿನಗೇನಾಯ್ತು? ಏನಾಗಿಲ್ಲ ಹಿಂಗ ಗೊಬ್ಬರ ಇರ್ಲಾರ ಈ ಸಲ ಬೀತಿಗೆ ಮಾಡಿದ್ನಿ ಅಂದ್ರ ಏನಾಗುದಿಲ್ಲ ಅವಾಗ ಆಗ್ತದ. ಸಾಕ್ ಸಾಕಾಗಿದೆ ಈ ಗೊಬ್ಬರದ ಕಾಲಾಗ. ಮುಂಜಿ ಮುಂಜಾನೆ ಅದು ಹೋಗುದ್ರೊಳಗ ನೂರಾರು ಮಂದಿ ಪಾಳಿ ಹಚ್ಚಿ ನಿಂತು ಬಿಟ್ಟಿರ್ತಾರ. ಅರ್ಧ ಮಂದಿ ಗೊಬ್ಬರ ಸಿಕ್ಕ ಇನ್ನರ್ಧ ಮಂದಿ ಗೊಬ್ಬರ ಖಾಲಿ ಆಗಿಬಿಡ್ತದ. ಹಿಂಗೆ ಆದ್ರ ರೈತ ಊರ್ಲ ಹಾಕೋಲಾರ್ದ ಏನ್ ಮಾಡ್ತಾನ? ಮನ್ನಿ ಹೋದಿ ಗೊಬ್ಬರ ಸಿಗ್ಲಿಲ್ಲ, ಇವತ್ ಹೋದಿ ಗೊಬ್ಬರ ಸಿಕ್ಕಿಲ್ಲ ಹೌದಲ್ಲ? ನನಗ ನೋಡಿದ್ರ ಗೊಬ್ಬರ ತಂದಂಗ ಕಾಣಿಸ್ತೀನೇನು? ಮೊದಲ ಪಾಳಿಗೆ ನಿಂತು ಕಾಲು ನುಸಾಕತ್ತವ ತಲಿ ಹೊಡ್ಯಾಕತ್ತೈತಿ. ಮನಿಗೆ ಬರೋದ್ರಾಗ ಇವ ಗಡಗಡ ಒದರಾಡಕತ್ತಾನ. ನೀ ಸಂಘ ಅಂತ ಕಟ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ತಿ. ಮನಿ ಕಡೆ ಏನ್ ಖಬರ್ ಐತೆ ನಿನಗ? ಈಗ ಹಿರಿಯ ನೀ ನನಗೆ ಏನಾರ ಅನ್ನು, ಆದ್ರ ನಮ್ ಸಂಘಕ್ಕೆ ಏನಾರ ಅಂದ್ರೆ ನನಗ್ ಸಿಟ್ಟು ಬರ್ತದ ನೋಡು. ಹೋ ಬರ್ತೈತಿ ಬರ್ತೈತಿ ಸಿಟ್ಟು ಬರ್ತೈತಿ. ಯಾಕ ಸಂಘದಿಂದ ಸಾಲ ತಂದು ಕೊಟ್ಟಾಗ ನಮ್ಮ ಸಂಘ ಬಹಳ ಚಲೋ ಇತ್ತಲ್ಲ. ಸುಮ್ಕೊಂದ್ರು ಬಹಳ ತಂದು ಕೊಟ್ಟಾಕಿ ಸಂಘ ಅಂತ ಸಂಘ ಏನ್ ಮಾಡ್ತೀನಿ? ನಿಮ್ ಸಂಘ ಗೊಬ್ಬರ ಕೊಡಿಸ್ತದೇನು ಬೀಜ ಕೊಡಿಸ್ತದೇನು? ಹೇಳಿಕ್ ಬಂದು ಬಹಳ ದೊಡ್ಡದಾಗಿ ಗೊಬ್ಬರ ಇಲ್ಲ ಬಿತ್ತಿಗೆ ಹೆಂಗ್ ಮಾಡಂತಿ? ಗೊಬ್ಬರ ಸಿಗವಲ್ತು ಬಿತ್ತಿಗೆ ಹೆಂಗ್ ಮಾಡ್ಬೇಕಂತ ನನಗ್ ಚಿಂತೆ, ಆದ್ರ ನಿನ್ ಸಂಘದ ಚಿಂತೆ ಅಲ್ಲ. ಹಿರಿಯ ನಮ್ಮ ಸಂಘದಿಂದ ಗೊಬ್ಬರ ಬೀಜ ಕೊಡುದಿಲ್ಲ ಖರೆ, ಆದ್ರ ನಮ್ಮ ಸಂಘದಿಂದ ಮಾಹಿತಿ ಕೊಡ್ತೀವಿ ತಿಳಿತ? ಸುಮ್ಮಿರು ಉಗುಳ ನುಂಗಿದ್ರ ಹೊಟ್ಟೆ ತುಂಬುದಿಲ್ಲ ತಿಳಿತ. ಮಾಹಿತಿ ಕೊಡ್ತಾರಂತ ಮಾಹಿತಿ ಯಾರಿಗ ಬೇಕಾಗಿದೆ? ನಿಮ್ ಮಾಹಿತಿ ತಗೊಂಡು ಯಾರಿಗ ಬೇಕಾಗ್ಯದ ಅಂದ್ರ ರೈತರೆಲ್ಲಾರಿಗೂ ಬೇಕಾಗ್ಯದ ತಿಳಿತ. ಏ ಗಂಗಿ ಸುಮ್ ಕುಂಡ್ರ ಸಂಘದ ಮಾತಾಡಿದಂದ್ರ ನೋಡಿ ನಿಮ್ಯಾಲ ಈ ಸರ್ಕಾರದವರಿಗೆ ಏನಾಗಿದೆನೋ. ಟೈಮ್ಗೆ ಸರಿಯಾಗಿ ಗೊಬ್ಬರ ಬೀಜ ಕೂಡ ವ್ಯವಸ್ಥೆ ಮಾಡ್ಲಿಕ್ಕೆ ಬರುದಿಲ್ಲ. ಸುಮ್ಮಿರ್ತಾರ ನೋಡಿ ಎಲ್ಲ ಮುಂಗಾರ ಚಾಲು ಆಗುತ್ತಾನ. ಅಲ್ಲ ಹಿರಿಯ ಸರ್ಕಾರದವ್ರಿಗೆ ಯಾಕಂತಿ? ನಮ್ಮ ಅಪ್ಪ ನಿಮ್ಮ ಅಪ್ಪ ವಕ್ಕಲ್ತನ ಮಾಡು ಮುಂದ ಅವರಿಗೆ ಸರ್ಕಾರದವ್ರಿಗೆ ಗೊಬ್ಬರ ಬೀಜ ಕೊಡ್ತಿದ್ರೇನು? ಅವ್ರಿಗೆ ಬೇಕಾದ ಗೊಬ್ಬರ ಬೀಜ ತಾವೇ ತಯಾರಿ ಮಾಡಿ ಇಟ್ಕೊಂಡಿರ್ತಿದ್ರ ಹೌದಲ್ಲೋ? ಈಗ ಯಾಕೆ ಸರ್ಕಾರಕ್ಕೆ ಬೈತಿ? ಅದೆಲ್ಲ ಹಳಿ ಕಾಲದ್ದಾಯ್ತು, ಈಗ ಅದೆಲ್ಲ ನಡೆಯಂಗಿಲ್ಲ. ಹಂಗ್ಯಾಕಂತಿ? ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿದ್ರಿಂದ ನಮ್ಮ ಆಹಾರ ಧಾನ್ಯ ಮತ್ತು ಭೂಮಿ ತಕ್ಕತ್ತ ಕಡಿಮೆ ಆಗ್ಯದ ಅನ್ನೋದು ಕೇಳ್ತೀವಲ್ಲ. ಅದೆಲ್ಲ ಬರೋಬ್ರಿ, ಈಗೇನ್ ಮಾಡ್ಬೇಕು? ಸರ್ಕಾರದವರು ಗೊಬ್ಬರ ಬೀಜ ಕೊಡ್ಲಿಲ್ಲ ಅಂದ್ರ ತೊಗರಿ ಪುಡಿ ಕುಡಿದು ಸಾಯ್ಬೇಕಾಗ್ತದ ತಿಳಿತೇನ? ಹಿರಿಯ ನಿನ್ ಬಾಯಿಗೆ ಇಂಥ ಮಾತ ನನಗ್ ನಂಬಕ ಆಗವಲ್ತು. ಈ ಮಾತು ನೀ ಆಡಕತ್ತಿ ಅಂತ ಯಾಕ? ನಮ್ ಮನುಷ್ಯ ಅಲ್ಲೇನು? ಅಲ್ಲಂದವ್ರ್ಯಾರು? ಏಟ್ ಒಳ್ಳೊಳ್ಳೆ ವಿಚಾರ ಮಾಡೋ ನೀನು, ನೀನ ಹಿಂಗಂದ್ರೆ ಹೆಂಗಂತೀನಿ? ಜರ ವಿಚಾರ ಮಾಡು. ನಮ್ ಸಂಘಕ್ಕ ಇವತ್ ಒಬ್ರು ಆಫೀಸರ್ ಬಂದಿದ್ರು. ಏನ್ ಕೆಲಸ ಅದ ನಿಮ್ ಸಂಘದವರಿಗೆ? ಯಾರು ಬರ್ಲಿ ಅವ್ರ ಜೋಡಿ ಕುಂತು ಮಾತಾಡಿ ಬರ್ತೀರಿ, ಅವ್ರಿಗೇನ್ ತಿಳಿತದ ನಮ್ಮ ರೈತರ ಕಷ್ಟ? ಯಾಕ್ ತಿಳಿಯಂಗಿಲ್ಲ ಕೇಳಿರಿ. ಅವ್ರೇನಂದ್ರು ಅಂದ್ರ ನಮ್ ರೈತರು ಡಿಎಪಿನೇ ಬೇಕು ಅಂತ ಯಾಕ್ ಪರದಾಡಬೇಕು? ಡಿಎಪಿ ಒಳಗ ಏನಿರ್ತದ ಅಂದ್ರ ಫಾಸ್ಫರಸ್ ಅಂದ್ರ ರಂಜಕ. ಈ ರಂಜಕ ಸಿಗುವಂತ ಬಹಳಷ್ಟು ಸಂಯುಕ್ತ ರಸಗೊಬ್ಬರಗಳು ಸಿಗ್ತಾವ, ಅವುಗಳನ್ನ ಯಾಕ ಉಪಯೋಗ ಮಾಡ್ಕೋಬಾರದು ಅಂತಂದ್ರು. ಏ ಗಂಗೆ ಸುಮ್ನ ನಾನ್ ತಲಿ ತಿನ್ಬೇಡ, ಮೊದ್ಲ ತಲಿ ಹೊಡ್ಯಾಕತ್ತದ ಅದ ಯಾವ ಸಂಯುಕ್ತ ರಸಗೊಬ್ಬರದಾಗ ಸಿಗ್ತದ? ಅದೆಲ್ಲ ಸುಳ್ಳದ. ಸುಳ್ಳಲ್ಲ ಹಿರಿಯ, ಅದ್ಯಾವ್ದೋ ಹೇಳಿದ್ರು ಅದಂದ್ರ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ಬಾರ ಬತ್ತೀಸ್ ಸೋಳ ಮತ್ತ ಸತ್ರ ಸತ್ರ ಸತ್ರ ಹತ್ತು ಇಪ್ಪತ್ತಾರು ಇಪ್ಪತ್ತಾರು, ಮತ್ತ ಇನ್ನೊಂದೇನ್ ಹೇಳಿದ್ರಂದ್ರ ಹದಿನಾಲ್ಕು ಹದಿನಾಲ್ಕು ಹದಿನಾಲ್ಕು. ಈ ಎಲ್ಲಾ ಗೊಬ್ಬರದೊಳಗ ರಂಜಕ ಇದ್ದೇ ಇರ್ತದಂತ. ಯಾವ ಬೆಳೆಗೆ ಎಷ್ಟು ರಂಜಕ ಬೇಕಾಗ್ತದ ಅಂತ ಲೆಕ್ಕ ಹಾಕಿ ನಮ್ಮ ರೈತರು ತಮ್ಮ ಗೊಬ್ಬರದ ಪೂರೈಕೆ ಮಾಡ್ಕೋಬಹುದು ಅಂತ ಹೇಳಿದ್ರು. ಹೌದಾ? ಮತ್ತೇನ್ ಹೇಳಿದ್ರು? ಮತ್ತೇನ್ ಹೇಳಿದ್ರು ಅಂದ್ರ ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿದ್ರು. ಈ ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್, ರೇಂಜ ಹಿಂಗ, ಮತ್ತ ದನಗಳ ಮೂತ್ರ, ಸಗಣಿ, ಬೇವಿನ ಕಷಾಯ ಎಲ್ಲಾ ಉಪಯೋಗ ಮಾಡಿ ಔಷಧ ತಯಾರಿಸಿ ಬೆಳಿಗ್ ಸಿಡಿಸಿದ್ರ ಹುಳ ಬರಂಗಿಲ್ಲಂತ ಇನ್ನ ಭಾಳ ಭಾಳ ತಿಳಿಸಿ ಹೇಳಿದ್ರು. ಅದೆಲ್ಲ ನಾವು ರೆಕಾರ್ಡ್ ಮಾಡಿ ಇಟ್ಕೊಂಡೇವಿ, ನಿಮ್ಗೆಲ್ಲಾರಿಗೂ ಕೇಳಿಸ್ಬೇಕು ಅಂತ. ನಾಳೆಗೆ ನೀ ಎಲ್ಲಾರು ಕರ್ಕೊಂಡು ನಮ್ ಸಂಘದ ಕಡೆ ಬಾ, ನಾ ಅದನ್ನ ರೆಕಾರ್ಡ್ ಹಾಕಿ ಕೇಳಿಸ್ತೀನಂತ. ತಿಳಿತಾ? ಈಗೇನು ಚಿಂತೆ ಮಾಡಬೇಡ, ಕೈ ಕಾಲ್ ಮುಖ ತೊಳ್ಕೊ, ಒಂದಟ್ಟು ಚಾ ಮಾಡಿಕೊಡ್ತೀನಿ, ಕುಡಿದು ಎಲ್ಲಾರಿಗೆ ಭೇಟಿಯಾಗಿ ಹೇಳ್ಬಾ. ಹಿಂಗತಿ? ಸಮಾಧಾನ ನೋಡಿ, ಒಂದ್ ಸ್ವಲ್ಪ ಚಾ ಮಾಡಿತಾ ಕುಡಿದು ಹೋಗಿ ಬರ್ತೀನಿ. ಏ ಮಗ ರಾಮ, ನೀ ಚಂದಾಗಿ ಓದ್ ಮಗ, ನಾಳೆ ನಿನಗ ಭಾರಿ ಪೆನ್ ತಂದು ಕೊಡ್ತೀನಂತ, ಒಂದ್ ಚಲೋ ಓದು. ಎಲ್ಲ ಇವನ ಎಲ್ಲಿ ಅವಾಜೇ ಇಲ್ಲಲ್ಲ, ನೀ ಬೈದಿ ಮತ್ತೆ ಹೊರಗೆ ಹೋದಂಗ ಕಾಣತೈತೆ. ಆಯ್ತು, ಹೋಗಿ ಬರ್ಲಿ, ಆಟ ಆಡಿ ಬರ್ಲಿ. ಎಲ್ಲಾರು ಬಂದ್ರಿಲ್ಲೋ? ಈಗ ಸುಮ್ ಗಪ್ಪ ಕುಂತು ಈ ರೆಕಾರ್ಡ್ ಹಾಕ್ತೀನಿ ಕೇಳ್ರಿ, ಚಲೋ ಮಾಡ್ಲಿ, ಗಪ್ಪ ಕುಂತು ಕೇಳ್ರಿ. ಈ ಗ್ರಾಮದ ಮಹಿಳಾ ಸ್ವಸಹಾಯ ಸಂಘದ ಎಲ್ಲಾ ಸದಸ್ಯರಿಗೆ ನಮಸ್ಕಾರ. ಒಬ್ಬ ಜವಾಬ್ದಾರಿಯುತ ಕೃಷಿ ಅಧಿಕಾರಿಯಾಗಿ ನಾನು ಇವತ್ತಿನ ದಿವಸ ನಿಮ್ಮೆಲ್ಲ ಕೆಲವು ಸರಳವಾದ ವಿಚಾರಗಳನ್ನು ಹೇಳಿ ಹೋಗೋಣ ಅಂತ ಬಂದಿನಿ. ನಾನು ಹೇಳುವಂತಹ ಕೆಲವು ವಾಸ್ತವ ಸಂಗತಿಗಳ ಬಗ್ಗೆ ನೀವು, ನಿಮ್ಮ ಕುಟುಂಬದವರು ಮತ್ತು ಗ್ರಾಮಸ್ಥರು ತಣ್ಣಗ ಕೂತು ಯೋಚನೆ ಮಾಡಿದ್ರ ಸರಿಯಾದದ್ದೇನು ಅನ್ನೋದು ನಿಮಗೇ ಗೊತ್ತಾಗ್ತದೆ. ಹೆಚ್ಚು ಇಳುವರಿಯ ಬೆನ್ ಹತ್ತಿರುವ ನಾವು ರಸಗೊಬ್ಬರ ಔಷಧಿಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಒಂದು ದೃಷ್ಟಿಯಿಂದ ಸದ್ಯದ ಪರಿಸ್ಥಿತಿಯೊಳಗೆ ಅದು ಬೇಕಾಗಿದೆ, ಆದ್ರೆ ಒಂದು ಪರಿಣಾಮಗಳಿಗೆಯನ್ನ ನಾವು ತಗೊಂಡಾಗ ಹೆಂಗ ಸೈಡ್ ಎಫೆಕ್ಟ್ಸ್ ಇರ್ತಾವೋ ಅದೇ ರೀತಿ ರಾಸಾಯನಿಕಗಳನ್ನು ಬಳಸಿದಾಗ ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತವೆ. ನಾನು ಮೇಲೆ ಇವನ್ನ ಉಪಯೋಗ ಮಾಡಿದ್ರಿಂದಾಗಿ ಸೈಡ್ ಎಫೆಕ್ಟ್ಸ್ ಮೇನ್ ಎಫೆಕ್ಟ್ ಆಗಿ ಬದಲಾವಣೆ ಆಗ್ತಾವೆ. ಹಂಗಾದಾಗ ನಮ್ಮ ಕೃಷಿ ಉತ್ಪಾದನೆ ಕಡಿಮೆ ಆಗ್ತದೆ, ಅಷ್ಟೇ ಅಲ್ಲ ಗುಣಮಟ್ಟ ಕೂಡ ಬಹಳ ಕಡಿಮೆ ಆಗ್ತದೆ. ಅದಕ್ಕೆ ನಾವು ನಮ್ಮ ಹಿರಿಯರು ಮಾಡುತ್ತಿದ್ದಂತಹ ಒಕ್ಕಲ್ತನದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನೋಡಬೇಕಾಗ್ತದೆ. ಅವರು ಸಗಣಿ ಗೊಬ್ಬರ, ತಿಪ್ಪೆ ಗೊಬ್ಬರ ಭೂಮಿಗೆ ಹಾಕ್ತಿದ್ರು, ಗಿಡ ಮರಗಳನ್ನು ಬೆಳೆಸ್ತಿದ್ರು, ಜಮೀನನ್ನ ಬರಬಿಡ್ತಿದ್ರು. ಹೀಗಾಗಿ ಯಾವುದೇ ರಸಾಯನಿಕ ಇಲ್ಲದೆ ಅವರು ಅಗದಿ ಕೃಷಿ ಇರುವಂತಹ ಬೆಳೆಯನ್ನ ಪಡ್ಕೋತಿದ್ರು. ಇವತ್ತಿನ ಪರಿಸ್ಥಿತಿ ಬೇರೆ ಆಗಿದೆ, ರಸಾಯನಿಕ ಇರಲಾರದೆ ಕೃಷಿ ಸಾಧ್ಯವೇ ಇಲ್ಲ ಅನ್ನುವಂತ ಹಂತವನ್ನ ನಾವು ಮುಟ್ಟುಬಿಟ್ಟಿವಿ. ತೊಗರಿಗೆ ಸಾರಜನಕ ರಂಜಕ ಕೊಡದೇ ಇದ್ರೆ ನಡೆಯೋದೇ ಇಲ್ಲ ಅಂತ ತಿಳ್ಕೊಂಡಿವಿ. ಅದು ಕಳೆ ಇರಬಹುದು, ಆದ್ರೆ ಇಂಥ ಪೋಷಕಾಂಶಗಳ ಮೂಲಗಳು ಸಾಕಷ್ಟು ಅದಾವ ಅನ್ನೋದನ್ನ ನಾವು ತಿಳ್ಕೋಬೇಕು. ನೇರವಾದ ಗೊಬ್ಬರಗಳು, ಕಾಂಪೋಸ್ಟ್ಗಳು ಸಾಕಷ್ಟು ಅದಾವ. ಅವು ನಮಗೆ ಎಷ್ಟು ಬೇಕು ಅಂತ ಲೆಕ್ಕ ಹಾಕಿ ಬೆಳೆಗಳಿಗೆ ಒದಗಿಸಬಹುದು. ಇದಲ್ಲದೆ ಕಾಂಪೋಸ್ಟ್, ಎರೆಗೊಬ್ಬರ, ಬೆಳೆ ಉಳಿಕೆಗಳು ಅಂದ್ರೆ ದಂಟು, ಕಟ್ಟಿಗೆ, ಹೊಟ್ಟು, ಗಿಡ ಮರಗಳ ತಪ್ಪಲ, ಇವೆಲ್ಲದರಾಗ ಬೆಳೆಗಳಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಇದ್ದೇ ಇರ್ತವೆ. ಇವನ್ನು ನಾವು ನಮ್ಮ ಬೆಳಕ್ ಹಾಕೋದ್ರಿಂದ ಯಾವ ಸಹಾಯ ಪ್ರಕ್ಷಿಸಿರುವುದಿಲ್ಲ. ಇನ್ನೊಂದು ವಿಶೇಷ ಏನಂದ್ರೆ ಇಂಥ ಅಮೂಲ್ಯವಾದ ಪರಿಸರ ಸ್ನೇಹಿ ಪೋಷಕಾಂಶಗಳ ಮೂಲಗಳು ನಮ್ಮಲ್ಲೇ ಅದಾವೆ. ಅವು ಹಿಡ್ಕೋತ ನಾವು ಬೇರೆ ಕಡೆ ಹೋಗ್ಬೇಕಾಗಿಲ್ಲ, ಖರ್ಚು ಮಾಡಬೇಕಾಗಿಲ್ಲ, ಅವು ನಮಗೆ ಸಿಗ್ತಾವೋ ಇಲ್ಲೋ ಅಂತ ಆತಂಕ ಪಡಬೇಕಾಗಿಲ್ಲ. ಎಲ್ಲ ನಿಮ್ಮಲ್ಲೇ ಅದ, ಅದನ್ನ ನೀವು ತಂದುಕೊಂಡು ಜಾರಿ ತರಬೇಕಾಗಿತ್ತು. ಕೊನೆಯದಾಗಿ ಒಂದು ತತ್ವಪರ ಸಾಲದ ನೆನಪಾಗ್ತದೆ, ಅದನ್ನಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಶಿವ ನಿನ್ನೊಳು ಹಾನು ನೀ ನೋಡಿಲ್ಲೋ, ನಿನಗದು ತಿಳದಿಲ್ಲೋ, ಶಿವ ನಿನ್ನೊಳು ಹಾನು ನೀ ನೋಡಿಲ್ಲೋ, ನಿನಗದು ತಿಳದಿಲ್ಲೋ. ನಿನ್ನೊಳಗೆ ಇರೋ ಶಿವನನ್ನ ಅರಿತು ಗಾಯಕ ಮಾಡಿದ್ರೆ ನಿನ್ನ ಬಾಳು ಬಂಗಾರ ಆಗೋದ್ರೊಳಗೆ ಯಾವ ಸಂಶಯವೂ ಇಲ್ಲ. ಕೇಳಿದ್ರಲ್ಲಪ್ಪ, ಈಗರೆ ತಿಳಿತಾ? ಇನ್ನು ಮುಂದೆ ಏನ್ ಮಾಡಬೇಕು ಅಂತ ನೀವ ವಿಚಾರ ಮಾಡ್ರಿ. ನಡೀರಿ, ನಮ್ಮ ಮನೆ ಕಡೆ ಹೋಗೋಮ್. ಗಂಗಿ, ನಾ ಏನೋ ತಿಳ್ಕೊಂಡಿದ್ದೆ ನಿನಗ. ಏನು? ಭಾರಿ ಶಾಣೆಕೆದಿ ಬಿಡು ನೀನು. ಕುರಿತಲ್ಲೇ ಎಲ್ಲರಿಗೂ ಕರೆಸಿ ಮಾಹಿತಿ ತಗೊಂತಿದ್ದಿ. ನಿನ್ನಂತವ್ರು ಊರ್ನಾಗ ನಾಲ್ಕು ಮಂದಿ ಇದ್ರ ಸಾಕು ನೋಡು, ಊರ್ ಉದ್ಧಾರ ಆಗ್ಬಿಡ್ತೈತಿ. ಊರ್ ಉದ್ಧಾರ ಆಗದಿರ್ಲಿ, ಈಗ ನೀ ಉದ್ಧಾರ ಆಗೋ ವಿಚಾರ ಏನಾಯ್ತು ಹೇಳು. ಸಾಹೇಬ್ರು ಹೇಳದಂಗ ಮಾಡುದು. ಈ ಸಲ ಇಷ್ಟಾಯ್ತಲ್ಲ, ಮುಂದಿನ ವರ್ಷ ನೋಡನಿ. ಹೌದಾ? ಮುಂದಿನ ವರ್ಷ ಏನ್ ಮಾಡವ? ಏನ್ ಮಾಡ್ತೀವಿ ಅಂದ್ರ, ನಮ್ಮ ಹೊಲಕ್ಕೆ ಬೇಕಾದ ಗೊಬ್ಬರ, ಎಣ್ಣೆ, ಬೀಜ ಎಲ್ಲಾ ನಾವೇ ಮಾಡ್ಕೋತೀವಿ ನೋಡು. ಹೌದಲ್ಲ? ಸರ್ಕಾರದವ್ರು ಕೊಡ್ಲಿ ಅಂತ ಹೇಳಿ ಕಾಯೋದೇ ಇಲ್ಲ. ನಮಗೆ ತಿಳಿಲಾರ್ದಕ್ಕ ಸರ್ಕಾರಕ್ಕೆ ಏನೇನೋ ಅಂದಿವಿ. ಇನ್ನು ಮುಂದ ನಮ್ಮ ಭೂಮಿ ತಾಕತ್ತು ತಿಳ್ಕೊಂಡು ಒಕ್ಕಲ್ತನ ಮಾಡಿದ್ರ ಅದ್ ಹೆಂಗ್ ಬೆಳೆದಿಲ್ಲ ಅಂತೀನಿ. ನಮ್ಮಪ್ಪ ಇದೇ ಭೂಮ್ಯಾಗ ನೂರ್ ಚೀಲ ಮಾಲ್ ಬೆಳೆದಿಲ್ಲ, ನಾನು ನೂರ್ ಚೀಲ ಬೆಳೆದ ತೀರ್ತೀನಿ. ಅಷ್ಟ ಅಲ್ಲ ಗಂಗಿ, ಎಲ್ಲಾ ಊರಾಗ ಒಂದೊಂದು ಸಂಘ ಕಟ್ಟಿ ಅವರಿಗೂ ತಿಳಿಸ್ತೀವಿ. ಏನಂತ? ರೈತರೆಲ್ಲ ನಮ್ಮಂಗ್ ಒಕ್ಕಲತನ ಮಾಡಿದ್ರ ಊರ್ಲ ಹಾಕೊಂಡು ಎಣ್ಣೆ ಕುಡಿದು ಸಾಯು ಪ್ರಸಂಗನ ಬರುವುದಿಲ್ಲ. ಹೌದು, ಹೆಂಡತಿ ಮಕ್ಕಳಿಗೆ ಪರದೇಶಿ ಮಾಡಿ ಸರ್ಕಾರದವರು ಕೊಡೋ ರೊಕ್ಕದಿಂದ ಜೀವನ ನಡೆಸುವಂತ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ತಿಳಿತಾ? ಅಬಾ ಬಾ ಬಾ ಬಾ, ಹಿರಿಯ ಏಟರ ಬದಲಾಗಿಲ್ಲ, ಈಟ್ ಜಲ್ದಿ. ಹೂ ಮತ್ತ ನಮ್ಮ ಕಿಸ್ಮತ್ದೊಳಗ ದೇರ್ ಹೈ ಅಂಧೇರ್ ನಹಿ ಹೈ, ಗೊತ್ತಾಯ್ತಿಲ್ಲ? ಗೊತ್ತಾಯ್ತು ಗೊತ್ತಾಯ್ತು. ಈಗ ಅಂಧೇರ್ ಆಗ್ಲಿಕ್ಕತ್ತದ, ಮನಿ ಕತ್ತಲ ಇಡುದ್ ಬೇಡ, ಲೈಟ್ ಹಾಕಿ ದೀಪ ಹಚ್ಚಿ ಬೆಳಕ್ ಮಾಡು. ನಡಿ ನಡಿ ನಡಿ. ಸಂಗೊಳ್ಳಿಯ ಸಿದ್ದಪ್ಪ ಮರ್ರೆಪ್ಪ ಹಿತ್ತಲ್ಮನಿ ಮತ್ತು ಸಂಗಡಿಗರಿಂದ ಹಲಿಕೆ ವಾದನ.